ಕಲ್ಪಿತ ಸಂವೃತ್ತಿ ಮತ್ತು ಪಾರಮಾರ್ಥಿಕ ವ್ಯಾವಹಾರಿಕ ಕಾಲಮಾನದಲ್ಲಿ ಯಾವ್ಯಾವುಗಳು ನಮಗೆ ಅನುಕೂಲಕ್ಕೆ ಬರುತ್ತವೆಯೋ ಅವೆಲ್ಲವೂ ಕೂಡ ಕಲ್ಪಿತ ಸಂವೃತ್ತಿ, ಆರೋಪಿತ ಸಂವೃತ್ತಿ, ಅಧ್ಯಾರೋಪಿತ ಸಂವೃತ್ತಿ, ಕಲ್ಪಿಸಲ್ಪಟ್ಟದ್ದು, ಇದ್ದು ತೋರಿ ಅಡಗುವಂಥದ್ದು. ಉಪನಿಷತ್ತಿನ ಬೇರೆ ಬೇರೆ ಸಂದರ್ಭಗಳಲ್ಲಿಯ ಹೇಳಿಕೆಗಳನ್ನು ಹೀಗಿರ್ತವೆ. ಅವುಗಳ ಹಿಂದಿರುವ ತತ್ವ ಒಂದೇ ಇರುತ್ತೆ. ಆ ಒಂದು ತತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನಾಗಿದೆ ಈಗ ಅಲ್ಲಿ ಗ್ರಾಹ್ಯ ಗ್ರಾಹಕ ಭೇದ ಇತ್ತು, ದ್ವೈತ ಇತ್ತು. ಎಲ್ಲಿ ಕಲ್ಪನಾ ಇದೆಯೋ ಎಲ್ಲಿ ವ್ಯವಹಾರಕ್ಕೆ ಉಪಯೋಗಗೊಳ್ಳುವಂತಹ ಅನುಕೂಲತೆಗಳಿವೆಯೋ ಅಲ್ಲಿ ದ್ವೈತ ಇರಲಿಕ್ಕೆ ಬೇಕು. ದ್ವೈತ ಇದ್ದ ಮೇಲೆ ಗ್ರಾಹ್ಯ ಗ್ರಾಹಕ ಭೇದ ಇರಲಿಕ್ಕೆ ಬೇಕು. ಅದು ಸಂಸಾರ ಅನಿಸ್ಬೋದು. ಆತ್ಮಾತ್ಮ ನಿರ್ವಿಷಯಂ, ಆತ್ಮನಲ್ಲಿ ಯಾವ ವಿಷಯ ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಪದಾರ್ಥ ಇಲ್ಲ, ಕ್ರಿಯಾ ಇಲ್ಲ, ಗುಣ ಇಲ್ಲ, ಜಾತಿ ಇಲ್ಲ, ಜಾತಿ ಗುಣ ಕ್ರಿಯಾರಹಿತವಾದಂಥದ್ದು ಆತ್ಮ ನಿರ್ವಿಷಯಂ. ನಿತ್ಯಂ ಅಸಂಗಂ, ಅದು ಯಾವತ್ತಿಗೂ ಕೂಡ ಸಂಘರಹಿತ. ಒಂಟಿ ಒಂಟಿ ಅಂತ ಹೇಳಲಿಕ್ಕೂ ಆಗುವುದಿಲ್ಲ, ಸಂಖ್ಯೆಗೆ ನಿಲುಕಲಾರು. ಆತ್ಮ ಇದೆ ಅನ್ಬೋದಷ್ಟೇ ವಿನಃ ಒಬ್ಬನೇ ಇದ್ದಾನೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಇದೆಲ್ಲವನ್ನು ಒಟ್ಟು ಸೇರಿಸಿ ಚಿತ್ತಸ್ಪಂದನಂ, ಎಲ್ಲ ಒಟ್ಟು ಸೇರಿಸಿ ಚಿತ್ತಸ್ಪಂದನಂ. ಚಿತ್ತಸ್ಪಂದನಂ ದ್ವೈತ ಇದ್ದರೆ ಮಾತ್ರ, ಚಿತ್ತಸ್ಪಂದನಂ ಇದ್ದರಿಂದಾಗಿಯೇ ಮೋಹ, ವ್ಯಾಮೋಹ, ರಾಗದ್ವೇಷ. ಯಾವುದು ಈ ಪ್ರಕಾರ ಕಲ್ಪಿತ ಸಂವೃತ್ತಿಯಾಗಿರುತ್ತದೆಯೋ ಹಾವು, ರಜ್ಜು ಸರ್ಪ ಕಲ್ಪಿತ ಸಂವೃತ್ತಿ ಅಂತ ಅನಿಸಿಕೊಳ್ಳುವುದಿಲ್ಲ. ಹಾಂ, ನೋಟ್ ಮಾಡಿಕೊಡ್ರಿ, ನಾನು ವಿಚಾರ ಮಾಡೋದು ಈಗ. ಕಲ್ಪಿತ ಸಂವೃತ್ತಿ ಅಂತ ಅನಿಸಿಕೊಳ್ಳುವುದಿಲ್ಲ, ಏಕೆಂದರೆ ವ್ಯವಹಾರದಲ್ಲಿ ಉಪಯೋಗ ಮಾಡೋದಿಲ್ಲ. ವ್ಯವಹಾರದಲ್ಲಿ ಉಪಯೋಗಿಸ್ತೀರಾ ರಜ್ಜು ಸರ್ಪವನ್ನು? ಉದಾಹರಣೆಗೆ ಸ್ನೇಕ್ ಚಾರ್ಮರ್, ಹಾವಾಡಿಗ, ನಾಲ್ಕು ಚೌತಿ ನಾಲ್ಕು ಪಂಚಿ ಬಂತು ಅಂಥೇಳಿ ರಜ್ಜು ಸರ್ಪವನ್ನು ನಿಮ್ಮ ಮನೆಗೆ ತೊಗೊಂಬರ್ತಾನೆ, ಕುಯ್ಯ ಕುಯ್ಯ ಕುಯ್ಯ ಕುಯ್ಯ ಅಂತ ಬರ್ಸೋದೆ. ನಮ್ಮಲ್ಲಿ ಮನೆ ಮನೆಗೆ ಬರ್ತಾರೆ ಹಾವೇನು ಬುಟ್ಟಿ ತೊಗೊಂಡು, ಅದು ಹಿಂಗೆ ಬಾಗಿಲ ತೆಗಿತಾರೆ ಬುಸ್ ಅಂತ ಹೊರಬರ್ತದೆ. ಅವ್ನು ರಜ್ಜು ಸರ್ಪ ತಂದಿರ್ತಾನೆ, ನಿಜವಾದ ಸರ್ಪ ತಂದಿರ್ತಾನೆ. ಸೊ ರಜ್ಜು ಸರ್ಪವು ವ್ಯವಹಾರಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಇಲ್ಲೇನು ಚಾತ್ರ ಸಮೃದ್ಧಿ ಅಂತಂದರೆ ಆರೋಪಿತವೂ ಆಗಿರಬೇಕು, ಅದು ವ್ಯವಹಾರಕ್ಕೂ ಉಪಯೋಗ ಬಿದ್ದಿರಬೇಕು, ಅದು ಕಲ್ಪಿತ ಸಮೃದ್ಧಿ. ಸಮಸ್ತ ನಾಮರೂಪಗಳು ಅಂತ ಅರ್ಥ. ಆ ಕಲ್ಪಿತ ಸಮೃದ್ಧಿ ಆಗಿರುವ ಹಾವಿಗೆ ಪಾರಮಾರ್ಥಿಕತೆ ಇರ್ತದ? ಪರಮಾರ್ಥೇನ ನಾಸ್ತಿ, ಪಾರಮಾರ್ಥಕ್ಕಾಗಿ ಅದಕ್ಕೆ ಅಸ್ತಿತ್ವ ಇಲ್ಲ. ಆದರೂ ನೀವು ಹೇಳ್ತೀರಿ ಅವರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ, ಇವರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ, ಇದಕ್ಕೆ ಪರತಂತ್ರ ಅಂತ ಕರೀತಾರೆ. ಪರತಂತ್ರ ಅಭಿಸಮೃತ್ಯ, ಬೇರೆ ಶಾಸ್ತ್ರಜ್ಞರು, ಬೇರೆ ಬೇರೆ ಶಾಸ್ತ್ರ ವ್ಯಾಖ್ಯಾನಕಾರರು. ಪರತಂತ್ರ ಶಬ್ದ ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಒಡಮೂಡಿಸಿ ನಮಗೆ ಈ ಪ್ರಕಾರವಾದ ಅನೇಕಾನೇಕ ತಪ್ಪು ದಾರಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವುದನ್ನೂ ನಾವು ತಿಳಿಯಲಾರದಷ್ಟು ಇದ್ದೇವೆ. ಹಾಂ, ಪರತಂತ್ರ ಅಭಿಸಮೃತ್ಯ, ಪರತಂತ್ರ ಅಭಿಸಮೃತ್ಯ, ಬೇರೆ ಬೇರೆ ವ್ಯಾಖ್ಯಾನಕಾರರು ಯಾವ ಈ ಪ್ರಕಾರವಾದಂತಹ ಅನೇಕ ಅನೇಕ ಅನ್ಯ ಮಾರ್ಗಗಳನ್ನು ನಿರ್ಣಯಿಸಿ ತೋರಿಸಿದ್ದಾರೋ ಇವೇ ಅಲ್ಲವೋ ಅದನ್ನು ಕೇಳಿದ್ದಾದರೆ ಹೋದರೆ ನಾಸ್ತಿ ಪರಮಾರ್ಥತ, ಅದು ಕೂಡ ಪಾರಮಾರ್ಥಿಕವಾಗಿಲ್ಲ. ಅದು ನೀವು ಕುಂಡಲಿನಿ ಯೋಗ ಅಂತಾದರೂ ಕರೀರಿ, ಗೊತ್ತಲ್ಲ, ಚಕ್ರಗಳಂತಾದರೂ ಕರೀರಿ, ಪಿರಮಿಡ್ಗಳಂತಾದರೂ ಕರೀರಿ, ಇನ್ನೇನು ನಾವು ನೋಡಿ ಟೆಕ್ನಿಕ್ಗಳು, ಅವೆಲ್ಲ ಟೆಕ್ನಿಕ್ಗಳಂತ ನೀವು ಒಟ್ಟು ಗಂಟು ಕಟ್ಟಿ ಅದನ್ನು ಇವಕ್ಕೆ ಪಾರಮಾರ್ಥಿಕತೆ ಇಲ್ಲ ಅಂತ ಹೆಸರು ಬಿಡಿ. ಕಾರಿಕ ಬರೆಯೋದು ಹಂಗೆ, ಕಾರಿಕ ವ್ಯಾಖ್ಯಾನ ಮಾಡೋದು ಇನ್ನೂ ಖಡಕ್ಕಾಗಿರುತ್ತೆ. ಕಾರಿಕ ಬರೆದದ್ದೇನೋ ಗೌಡಪಾದರು, ಆದರೆ ವ್ಯಾಖ್ಯಾನ ಮಾಡಿದವರು ಇನ್ನೂ ಯಾರು ವ್ಯಾಖ್ಯಾನ ಮಾಡಿದವರು? ಶಂಕರಾಚಾರ್ಯರು. ಇನ್ನೂ ಜೋರಾಗಿ ಮತ್ತೊಂದ್ಸಲ ನೀವು ಹೊಳೆ ನೋಡಿರಬಾರ್ದು ಆಚೆ. ನ ಪರಮಾರ್ಥತಃ, ಓಕೆ, ಮತ್ತೆ ಪಾರಮಾರ್ಥಿಕ ಅಸ್ತಿತ್ವ ಯಾವುದೂ ಇಲ್ಲ. ಶುದ್ಧ ಬ್ರಹ್ಮ, ಅಲ್ಲಿ ಉಸಾಬರಿ ತರಬೇಡಿ. ನಮ್ಮ ಶಬ್ದ, ಧಾರವಾಡ ಶಬ್ದ ಉಸಾಬರಿ, ನಿಮ್ಮ ಶಬ್ದ ಅನವಶ್ಯಕವಾಗಿ ಏನನ್ನು ಸೇರಿಸಬೇಕು, ನಿಮ್ಮ ಶಬ್ದ. ನಾಸ್ತಿ ಪರಮಾರ್ಥತಃ, 73ನೇ ಶ್ಲೋಕನೂ ಆಗಿದೆ, ಆಗಿದೆಯಲ್ಲ. ಈ ಪ್ರಕಾರವಾಗಿ ಆತ್ಮ ಜನ್ಮರಹಿತವಾಗಿದೆ, ಆತ್ಮನಲ್ಲಿ ಜನ್ಮ ಇಲ್ಲ. ಅಂತ ಏನು ಹೇಳಿದ್ದಾರೋ ಅದು ಕೂಡ ಸಮೃದ್ಧಿನೇ ಅಲ್ವೇ? ಆತ್ಮ ಜನ್ಮರಹಿತನಾಗಿದ್ದಾನೆ, ಜನ್ಮಿಸಿದ್ದಾನೆ ಅಂದರೆ ಅದು ಆರೋಪಿತ. ಆತ್ಮ ಜನ್ಮರಹಿತನಾಗಿದ್ದಾನೆ ಅಂತ ಅಂದದ್ದಾದರೆ ಅದು ಕೂಡ ಸಮೃದ್ಧಿನೇ ಅಲ್ವೇ ಅಂತ ಒಂದು ಸಂದೇಹವನ್ನು ಎತ್ಕೊಂಡಿದ್ದಾರೆ 324 ಭಾಷೆ. ನಾನು ಶಾಸ್ತ್ರಾಧೀನ ಸಮೃದ್ಧತ್ವೇ ಅಜಹಿತಿ ಇಯಮಪಿ ಕಲ್ಪನಾ ಸಮೃದ್ಧಿ ಸ್ಯಾತ್. ನಿಮ್ಮ ಅರ್ಥದಲ್ಲಿ ಶಾಸ್ತ್ರಗಳೇ ಸಮೃದ್ಧಿ ಆಗೋಯ್ತು, ಗುರು ಶಿಷ್ಯ ಪರಂಪರೆಯೇ ಸಮೃದ್ಧಿಯಾಗೋಯಿತು. ಇವೆಲ್ಲವೂ ಕೂಡ ವ್ಯವಹಾರದಲ್ಲಿ ಆರೋಪಿತವಾದ ಒಂದಕ್ಕೊಂದು ಆರೋಪಿತ. ಶಿಷ್ಯನಿದ್ದರಿಂದಾಗಿ ಗುರುವಿನ ಆರೋಪ, ಗುರು ಇದ್ದರಿಂದಾಗಿ ಶಿಷ್ಯನ ಆರೋಪ, ಗುರು ಶಿಷ್ಯರಿದ್ದರಿಂದಾಗಿ ಬೆಳಗಿನ ಏನು ಮಾಡ್ತಾರೆ ಅವರು, ಶಾಸ್ತ್ರ ಅಧ್ಯಯನ ಮಾಡ್ತಾರೆ, ಶಾಸ್ತ್ರ ಆರೋಪ. ಶಿಷ್ಯ ಇದ್ದರಿಂದಾಗಿ ಗುರುವಿನ ಆರೋಪ, ಗುರು ಇದ್ದರಿಂದಾಗಿ ಶಿಷ್ಯನ ಆರೋಪ, ಗುರು ಶಿಷ್ಯರಿದ್ದರಿಂದಾಗಿ ಶಾಸ್ತ್ರ ಆರೋಪ. ಶಾಸ್ತ್ರ ಅಧ್ಯಯನ ಮಾಡ್ತಾರೆ, ಅಧ್ಯಯನ ಅಧ್ಯಾಪನ ಮಾಡ್ಕೊಂಡಿರ್ತಾರೆ ಅಂತ. ಶಾಸ್ತ್ರಗಳೇ ಸಮೃದ್ಧಿ ಆದ ಮೇಲೆ ಶಾಸ್ತ್ರದಲ್ಲಿ ಹೇಳ್ತಾರೆ ಏನು, ಆತ್ಮ ಅಜಃ ತದಪಿ ಸಮೃದ್ಧಿಯೇವ ಕಲ್ಪನಾ ಸಮೃದ್ಧಿ. ಈಗೇನು ಹೇಳ್ತಾರೆ ಗುರುಗಳು ಹೇಳಿ, ಗುರುಗಳು ಏನು ಹೇಳ್ತಾರೆ ಸಮೃದ್ಧಿ ಬಗ್ಗೆ ಏನು ಹೇಳ್ತಾರೆ ಅವರು? ಆತ್ಮನೂ ಕೂಡ, ಆತ್ಮನು ಅಜನು ಅಂತ ಹೇಳಿದ್ದು ಕೂಡ ಅರ್ಥ, ಆತ್ಮನು ಜನ್ಮರಹಿತನಾಗಿದ್ದಾನೆ ಅಂತ ಹೇಳಿದ್ದು ಕೂಡ ಹಾಂ, ಅವ ಅಂತಾನೆ ಆಕ್ಷೇಪಕಾರ ಸಮೃದ್ಧಿನ ಅಲ್ವೇ ಅಂತಾನೆ. ಗುರುಗಳೇನು ಹೇಳ್ಬೇಕೀಗ? ಹೌದಪ್ಪ, ನೀ ಹೇಳಿದ್ದು ಸತ್ಯ, ಸತ್ಯಮೇವಂ, ನೀ ಹೇಳಿದ್ದು ಸತ್ಯ ಕರೆಕ್ಟ್. ಅದಕ್ಕೊಂದು ಶ್ಲೋಕ, ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಪ್ಯಜ ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೇತು ಸಹ. ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಪ್ಯಜಃ ಪರತಂತ್ರಾಭಿನಿಷ್ಪತ್ಯ ಸಂವೃತ್ಯ ಜಾಯತೇತು ಸಹ. ಅಜಃ ಅಂದರೆ ಹುಟ್ಟಿಲ್ಲ ಅಂತ ಅರ್ಥ. ಹುಟ್ಟಿಲ್ಲ ಅಂದರೆ ಆತ್ಮ ಇಲ್ಲ ಅಂತ. ಹುಟ್ಟಿದ್ದು ಇರ್ತದೆ, ಹುಟ್ಟಿಲ್ಲ ಅಂದರೆ ಆತ್ಮ ಇಲ್ಲ ಅಂತ, ನಾನ್ ಎಕ್ಸಿಸ್ಟ್. ಆತ್ಮನು ಅಜನು, ಹೌದು ಆತ್ಮನು ಅಜನು, ಪಾರಮಾರ್ಥಿಕವಾಗಿ ಅಜನಲ್ಲ ಆತ್ಮನು ಅಜ. ಹುಟ್ಟಿಲ್ಲ, ಹುಟ್ಟಿಲ್ಲ ಅಂದ ತಕ್ಷಣ ತಕ್ಷಣವೇ ಬರ್ತೀರಿ ಉತ್ತರ ತಗೊಂಡು ಏನಂತೇಳಿ, ಆತ್ಮ ಇಲ್ಲೇ ಇಲ್ಲ. ಅದಕ್ಕೆ ನಾವು ಉತ್ತರ ಕೊಡ್ತೀವಿ, ಪಾರಮಾರ್ಥಿಕವಾಗಿ ಹುಟ್ಟಿಲ್ಲ, ಪಾರಮಾರ್ಥಿಕವಾಗಿ ಅವ ಇದ್ದಾನೆ, ಬ್ರ್ಯಾಕೆಟ್ನವರು ಕೊಡೋದು. ವ್ಯಾವಹಾರಿಕವಾಗಿ ಹುಟ್ಟಿಲ್ಲ, ಪಾರಮಾರ್ಥಿಕವಾಗಿ ಇದ್ದಾನೆ. ಸಮೃದ್ಧಿಯ ಅಜಃ ಹುಟ್ಟುರಹಿತ, ವ್ಯಾವಹಾರಿಕವಾಗಿ ನಾನು ನೋಡಿದ್ದಾದರೆ ಅವನು ಹುಟ್ಟುರಹಿತನಾಗಿದ್ದಾನೆ. ನೀವು ತಕ್ಷಣ ಅವನು ಇಲ್ಲೇ ಇಲ್ಲ ಅಂತಿರುವಂತ ಏನು ಅನ್ಕೊಂಡು ಮತ್ತೆ ಮುಂದಿನ ವಾಕ್ಯ ಹೇಳ್ತಾರೆ ಏನಂತೇಳಿ, ಪಾರಮಾರ್ಥಿಕವಾಗಿ ಅವನಿದ್ದಾನೆ. ನ ಪಾರಮಾರ್ಥ ಪಾರ ಪರಮಾರ್ಥೇನ ನಾಪಿ ಪಾರಮಾರ್ಥೇನ ಅಜಃ, ಪಾರಮಾರ್ಥಿಕವಾಗಿ ಅವನು ಜನ್ಮರಹಿತನಲ್ಲ, ಅವನು ಜನ್ಮರಹಿತ. ವ್ಯಾವಹಾರಿಕವಾಗಿ ಸಂವೃತ್ಯ, ಅನೇಕ ಶಾಸ್ತ್ರಗಳು ವ್ಯಾಖ್ಯಾನವನ್ನು ಮಾಡಿವೆ ಅಲ್ಲವೇ, ಏನು ಮಾಡಿವೆ, ಆತ್ಮನ ಹುಟ್ಟನ್ನು, ಆತ್ಮನ ಜನ್ಮವನ್ನು, ಮತ್ಸ್ಯಾವತಾರ ಎಲ್ಲ ಒಂದಕ್ಕೊಂದು ಬರ್ತದೆ, ಮತ್ಸ್ಯ ಕೂರ್ಮ ವರಾಹ ನೋಡು, ಆತ್ಮ ಹುಟ್ಟ್ಯಾನ ಹುಟ್ಟ್ಯಾನ ಹುಟ್ಟ್ಯಾನ, ಒಂದು ಅವತಾರದಲ್ಲಿ ಹುಟ್ಟುತ್ತಾನೆ, ಆಮೇಲೆ ಅವತಾರ ಮುಗೀತದೆ, ಆಮೇಲೆ ಮತ್ತೊಂದು ಅವತಾರ ಹುಡುತದೆ, ಮತ್ತೆ ಮುಗೀತದೆ, ಮತ್ತೊಂದು ಅವತಾರ ಹುಡುತದೆ. ಪುರಾಣಗಳು ವ್ಯಾಖ್ಯಾನ ಮಾಡಿವೆ ಏನಂತೇಳಿ, ವೀರಭದ್ರ ಹುಟ್ಟಿದ, ಜಟ ಹಿಂಗೆ ಬಡದ್ನಂತ ಶಿವ, ಜಟ ಬಡದ ಕೂಡಲೇ ಬಂದ್ಬಿಟ್ಟ ವೀರಭದ್ರ. ಯಾರ ಮನೆಯಲ್ಲಿ ವೀರಭದ್ರನ ಮನೆ ದೇವರನ್ನಾಗಿ ಇಟ್ಕೊಂಡಿರ್ತಾರೆ ಗೊತ್ತಿಲ್ಲ ಅಂತ ಹೇಳ್ತೇನೆ. ಆ ಮನೆಯಲ್ಲಿ ಅಪಚಾರ ಆಗಬಾರ್ದು, ಧರ್ಮ ಧರ್ಮಕ್ಕೆ ಅಪಚಾರ ಆಗಬಾರ್ದು. ಹೆಂಗೆ ಗೊತ್ತಾಗ್ತದದು? ಗೊತ್ತಾಗ್ತದೆ. ಕಾಯ ವಾಚ ಮನಸ್ಸ ಧರ್ಮಕ್ಕೆ ಅಪಚಾರ ಆಯ್ತು ಅಂದರೆ ಚೇಳು ಹಾವು ಬರ್ತಾವ, ಬಂದೇ ಬಿಡ್ತಾವ ಮನೆಗೆ. ಸೊ ನಾ ಕೂತ್ಕೊಂಡು ವಿಚಾರ ಮಾಡಿದೆ, ಇವು ಹಲ್ಲಿ ಬರಬಾರ್ದು, ಆಮೇಲೆ ಜಿರಳೆ ಬರಬಾರ್ದು, ಸೊಳ್ಳೆ ಬರಬಾರ್ದು ಅಂತ. ನೀವೇನು ಮಾಡ್ತೀರಿ? ಏನೋ ಮಾಡ್ತಿರಲ್ಲ ಮೆಡಿಸಿನ್. ಹಾಂ, ಹಾಗೆ ಒಂದು ಲಕ್ಷ್ಮಣ ರೇಖಾನ ಒಂದು ಹಿಟ್ಟು ಒಂದು ಪುಸ್ ಪುಸ್ ಅಂತ ಒಂದು ಹೊಳೆದ್ಬಿಟ್ರೆ ಯಾವ ವೀರಭದ್ರ ಏನು ಲಕ್ಷಣ ಏನಿಲ್ಲ ಸುಮ್ಮನೆ ವಿಚಾರ ಮಾಡಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಗೊತ್ತಾಗಿಲ್ಲ, ಚೇಳು ಹಾವು ಬರ್ತಾರೆ. ಆ ವೀರಭದ್ರ ಎಲ್ಲಿಂದ ಬಂದ? ಜಟ. ಶಿವ ಏನು ಮಾಡಿದ? ತನ್ನ ಜಟವನ್ನು ನೆಲಕ್ಕೆ ಕೂಡ್ತಾನೆ, ಅಪ್ಪಳಿಸಿಕೊಳ್ಳೆ ವೀರಭದ್ರ ಬರ್ತಾನೆ. ವೀರಭದ್ರನ ಜನ್ಮ ಆತಿಲ್ಲು ಪರತಂತ್ರ, ಪರತಂತ್ರ ಅಭಿಸಮೃತ್ಯ ಗೊತ್ತಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದಾರೆ. ಹೇಳಿರ್ಬಹುದಪ್ಪ, ಆದರೆ ಪರ ಅದು ಪರತಂತ್ರ ಸಮೃದ್ಧಿಯ ವಿನಃ ಪಾರಮಾರ್ಥಿಕ ಅಲ್ಲ. ಪರತಂತ್ರ ಸಮೃದ್ಧಿಯ ಅದಕ್ಕೆ ಪಾರಮಾರ್ಥಿಕ ಅಸ್ತಿತ್ವ ಇಲ್ಲ. ಒಂದು ಮೊದಲು ಹೇಳಿದೆ ನಾವು, ಏನು ನಿಮಗೆಲ್ಲ ಗೊತ್ತಿರ್ಲಿಕ್ಕೆ ಸಾಕು, ಯಾವುದೇ ಅವತಾರ ಇರಲಿ ಅದು ವ್ಯಾವಹಾರಿಕ ಸತ್ಯವೂ ಅಲ್ಲ, ಪಾರಮಾರ್ಥಿಕ ಸತ್ಯವೂ ಅಲ್ಲ, ಅದು ಪ್ರಾದಿಭಾಸಿಕ. ಯಾವುದ ಅವತಾರ ಇರಲಿ, ಅವತಾರ ಇಲ್ಲೇ ಇಲ್ಲ ಅಂತ ಹೇಳೋಂಗಿಲ್ಲ. ವ್ಯಾವಹಾರಿಕವಾಗಿ ನಾವೆಲ್ಲ ಹುಟ್ಟಿದಂತೆ ಅವನ ಡೇಟ್ ಇದೆ ಅಂತಲೂ ನಾವು ಹೇಳೋದಿಲ್ಲ, ಬರ್ತ್ ಡೇಟ್ ಇದೆ ಅಂತಲೂ ಹೇಳೋದಿಲ್ಲ. ಹಾಗೆ ಹೇಳಿದರೆ ಅವನು ಸಾಯಲಿಕ್ಕೆ ಡೇಟ್ ಇದೆ ಅಂತ ಆಗ್ತದೆ. ಪರಮಾತ್ಮ ಸಾಯುವುದಿಲ್ಲ, ಪರಮಾತ್ಮ ಸಾಯುವುದಿಲ್ಲ ಅಂತ ಒಬ್ಬನ ಮೇಲೆ ಹುಟ್ಟುವುದಿಲ್ಲ ಅನ್ನೋದನ್ನು ಒಪ್ಕೋಬೇಕಾಗ್ತದೆ. ಹುಟ್ಟುವುದಿಲ್ಲ ಅಂದ್ರೆ ಮಾತ್ರ ಹುಟ್ಟು ಮತ್ತೆ ಜನ್ಮ ಆಚರಿಸ್ತೇವಲ್ಲ, ರಾಮನವಮಿ ಹನುಮಾನ್ ಜಯಂತಿ ಆಚರಿಸ್ತೇವಲ್ಲ ನಾವು, ಅದು ಪ್ರಾದಿಭಾಸಿಕ. ಈ ಮೂರು ರಿಯಾಲಿಟಿಗಳನ್ನು ಭಗವತ್ಪಾದಾಚಾರ್ಯರು ತೆರೆದಿಡುತ್ತಾರೆ. ಈ ಮೂರು ಥರದ ರಿಯಾಲಿಟಿಗಳು ಇವೆ. ಸೊ ಅಕಸ್ಮಾತ್ತಾಗಿ ಏನಾದರೂ ಜನ್ಮ ಆಗಿತ್ತು ಅನ್ನುವಂಥದ್ದನ್ನೇ ನಾವು ಗಟ್ಟಿಯಾಗಿಟ್ಕೊಂಡ್ರೆ ಪರತಂತ್ರದಿಂದಾಗಿ ಪುರಾಣಗಳಿಂದಾಗಿ ಅನೇಕ ಅನೇಕ ಅನ್ಯ ವ್ಯಾಖ್ಯಾನ, ಪರತಂತ್ರ ಅಂದರೆ ಎಲ್ಲ ಬರ್ತದ್ರೊಳಗೆ ಅನೇಕ ವ್ಯಾಖ್ಯಾನಕಾರರಿಂದಾಗಿ ಆಕರ್ಷಣೀಯವಾದಂಥ ಕಥೆಗಳಿಂದಾಗಿ ಪವಾಡಗಳಿಂದಾಗಿ ಅವಧೂತ ಇತ್ಯಾದಿ ಪರಂಪರಾಗಳಲ್ಲಿ ನಾಥಪಂಥ ಇತ್ಯಾದಿ ಪರಂಪರಾಗಳಲ್ಲಿ ಜನ್ಮ ಇದೆ ಜನ್ಮ ಇದೆ ಜನ್ಮ ಇದೆ, ಭಕ್ತರಿಗಾಗಿ ಜನ್ಮ ಎತ್ತಿ ಬಂದ, ದತ್ತ ಬಂದ ದತ್ತ ಬಂದ ನಮ್ಮ ಮನೆಗೆ ಏನು ಹಾಡೋದು ಅಂತ. ಇವೆಲ್ಲ ಆಕರ್ಷಣೆ ಮಾಡ್ತವೆ. ಆದರೆ ಅಷ್ಟನ್ನು ಸೇರಿಸಿ ಹೇಳ್ತಾರೇನು, ಸಂವೃತ್ಯ ನ ಪರಮಾರ್ಥತಃ. ಪಾರಮಾರ್ಥಿಕವಾಗಿ ಇವಕ್ಕೆ ಯಾವ ಸತ್ಯತ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅವರ್ ವಿವೇಕ. ನಮ್ಮ ವಿವೇಕದ ಚುರುಕುತನ, ಶಾರ್ಪ್ನೆಸ್. ನಾವು ಎಷ್ಟು ವಿವೇಕದಿಂದ ಅದನ್ನು ನಾವು ಕಾಪಾಡ್ತೀವಿ ಅಷ್ಟು ಜ್ಞಾನ ಪ್ರವೃದ್ಧವಾಗ್ತಾ ಹೋಗ್ತದೆ, ಅದು ಅರಳ್ತಾ ಹೋಗ್ತದೆ, ಅಷ್ಟು ಕ್ಲ್ಯಾರಿಟಿ ಬೆಳೀತಾ ಹೋಗ್ತದೆ. ಭಗವಂತನಿಗೆ ಜನ್ಮ ಇಲ್ಲ ಅನ್ನುವಂಥ ವಿಚಾರ ಹೇಳ್ಕೊಳ್ಳೋದು ಬೇರೆ, ಓದೋದು ಬೇರೆ, ನಿನ್ನಲ್ಲಿ ಎಷ್ಟೊದು ಗಟ್ಟಿಯಾಗಿ ನಿಂತಿದೆ ಅನ್ನೋದು ಬೇರೆ. ಆ ಗಟ್ಟಿಯಾಗಿ ನಿಲ್ಲೋದು ಡೈರೆಕ್ಟ್ಲಿ ವಿವೇಕಕ್ಕೆ ಸಂಬಂಧ ಇರ್ತದೆ. ಹಂಗೂ ಆದೀತು ಹಿಂಗೂ ಆದೀತು ಅಂತ ಇನ್ನೂ ವಿವೇಕ ಗಟ್ಟಿಯಾಗಿಲ್ಲ ಅಂತ ವಿವೇಕ ಅಳ್ಳಿಕತ್ತದೆ, ಮಯ್ಯ ಮಯ್ಯ ಮಯ್ಯ ಇಲ್ಲ, ವಿವೇಕ ಗಟ್ಟಿಯಾಗಿದೆ. ದಟ್ಸ್ ಇಟ್. ಆತ್ಮ ಸತ್ಯ ನೋಡೋಣ. 325 ಭಾಷ್ಯ. ಶಾಸ್ತ್ರಾದಿ ಕಲ್ಪಿತ ಸಂವೃತ್ಯ ಇವ ಅಜಃ ಇತಿ ಉಚ್ಯತೆ ಪರಮಾರ್ಥೇನ ನಾಪಿ ಅಜಃ. ಅನ್ಯ ಶಾಸ್ತ್ರಗಳು, ಅನ್ಯ ವ್ಯಾಖ್ಯಾನಕಾರರು ಕಲ್ಪಿತ ಸಂವೃತ್ಯ ಇವ ಅಜಃ ಇತಿ ಉಚ್ಯತೆ. ಅವು ಏನಂತ ಹೇಳ್ತವೆ, ಅಜಃ ಎಂದು ಹೇಳುತ್ತವೆ. ಕಲ್ಪಿತ ಸಂವೃತ್ಯ ಇವ ಅಂದರೆ ಆತ್ಮನ ಹುಟ್ಟುವನ್ನಂಥದ್ದು, ಆತ್ಮನಿಗೆ ಹುಟ್ಟುವನ್ನಂಥದ್ದು ಇಲ್ಲ. ಆತ್ಮನಿಗೆ ಹುಟ್ಟುವಂಥದ್ದು ಇಲ್ಲ ಅನ್ನುವ ಹೇಳಿಕೆಯೂ ಕೂಡ ಸಂವೃತ್ತಿನೇ. ಕ್ಯಾಚಿಂಗ್. ಆತ್ಮನೂ ಜನ್ಮರಹಿತನಾಗಿದ್ದಾನೆ ಅಂತ ಹೇಳುವುದು ಕೂಡ ಕಲ್ಪಿತ ಸಂವೃತ್ತಿನೇ ಅಲ್ವೇ? ಹೌದಪ್ಪ, ಅದು ಕಲ್ಪಿತ ಸಂವೃತ್ತಿನೇ, ಅದು ಕೂಡ ಕಲ್ಪಿತ ಸಂವೃತ್ತಿ. ಆತ್ಮನಿಗೆ ಜನ್ಮ ಇದೆ ಅನ್ನೋದು ಎಷ್ಟು ಕಲ್ಪಿತ ಸಂವೃತ್ತಿಯೋ, ಆತ್ಮನಿಗೆ ಜನ್ಮ ಇಲ್ಲ ಅನ್ನೋದು ಕೂಡ ಕಲ್ಪಿತ ಸಂವೃತ್ತಿನೇ. ಏಕೆಂದರೆ ಪರಮಾರ್ಥೇನ ನಾಪಿ ಅಜಃ. ಪಾರಮಾರ್ಥಿಕವಾಗಿ ಅವನಿಗೆ ಜನ್ಮ ಎನ್ನುವುದೇ ಇಲ್ಲ. ಪಾರಮಾರ್ಥಿಕ ಜನ್ಮ ಇಲ್ಲ ಅಂತಂದ ಮೇಲೆ ಅವನು ವ್ಯಾವಹಾರಿಕವಾಗಿ ಜನ್ಮ ಎತ್ತಿದ್ರೂ ಎತ್ತಿರಬಹುದು. ಸಮೃತ್ಯ ಎಲ್ಲಿ? ಜೈಲಿನೊಳಗೆ. ಪಾರಮಾರ್ಥಿಕವಾಗಿ ಜನ್ಮ ಎತ್ತಿಲ್ಲ. ಸಮೃತ್ಯ ಓಕೆ ಠೀಕ್. ಮತ್ತೆ ಎತ್ತಾನೆ. ಪರಮಾರ್ಥೇನ ನಾಪಿ ಅಜಃ ಅಂದ್ರೇನು? ಪರಮಾರ್ಥೇನ ಅಪಿ ನ ಅಜಃ. ಅಜಃ ಜನ್ಮರಹಿತನು, ನ ಅಜಃ ಜನ್ಮರಹಿತನಲ್ಲ, ಜನ್ಮ ಇದೆ ಅಂತರ್ಥ. ಪಾರಮಾರ್ಥಿಕವಾಗಿ ಜನ್ಮ ಇಲ್ಲ ಅಂತ ಇಲ್ಲ. ಪಾರಮಾರ್ಥಿಕವಾಗಿ ಅವನಿಗೆ ಅಜ ಅಂತ ನಾವು ಕರಿಬಹುದು. ಪಾರಮಾರ್ಥಿಕವಾಗಿ ಅವನಿಗೆ ನಾವು ಅಜ ಅಂತ ಕರಿಬಹುದು. ಯಾಕೆಂತಂದರೆ ವ್ಯಾವಹಾರಿಕವಾಗಿ ನಾವು ಜನ್ಮ ಆಚರಣೆ ಮಾಡ್ತೀವಿ. ಪಾರಮಾರ್ಥಿಕವಾಗಿ ಅವನಿಗೆ ಜನ್ಮ ಇಲ್ಲ. ಹಾಗಾದ್ರೆ ಇಲ್ಲವೇ ಇಲ್ಲ ಅಂತ ಹೇಳ್ತೀರೋ? ಅವನ ಮತ್ತೆ ಬರ್ತೀವಿ ಇದಾನೆ. ಜನ್ಮಿಸಿ ಅವ ಇರಬೇಕಾಗಿಲ್ಲ, ಅವತಾರ ಧರಿಸಿದ್ದರಿಂದಾಗಿ ಅವನು ಇದ್ದಾನೆ ಅಂತಲ್ಲ. ಜನ್ಮಿಸಿದ ನಂತರ ಅವನು ಇದ್ದಾನೆ ಅಂತಲ್ಲ, ಜನ್ಮಿಸುವ ಪೂರ್ವದಲ್ಲಿ ಅವನು ಇದ್ದಾನೆ. ಓಹ್, ಇದ್ದಾನೆ ಅಂದಮೇಲೆ ಮುಗೀತಲ್ಲ ಹಾಗಾದರೆ ಸಮೃತ್ಯ. ಹಾಂ, ಅವನು ಇದ್ದಾನೆ ಆದರೆ ವ್ಯಾವಹಾರಿಕವಾಗಿ ಅವನು ಇದಾನಷ್ಟೇ ವಿನಃ ಪಾರಮಾರ್ಥಿಕವಾಗಿ ಅವನು ಇದಾನೆ ಅಂತ ಹೇಳಿಕ್ಕಾಗೋದಿಲ್ಲ. ಭಾಷೆ ಮುಂದುವರ್ಸೋಣ. ಯಸ್ಮಾತ್ ಪರತಂತ್ರ ಅಭಿನಿಷ್ಪತ್ಯ ಪರಶಾಸ್ತ್ರ ಪ್ರಸಿದ್ಧಿಂ ಅಪೇಕ್ಷ್ಯ ಯಃ ಅಜಃ ಇತ್ಯುಕ್ತಃ ಸಹ ಸಂವೃತ್ಯ ಜಾಯತೆ. ಪರತಂತ್ರ ಅಭಿನಿಷ್ಪತ್ಯ, ಏನದು ಪರತಂತ್ರ ಅಭಿನಿಷ್ಪತ್ಯ ಅಂದರೆ ಪರಶಾಸ್ತ್ರ ಪ್ರಸಿದ್ಧಿಂ. ಪರಶಾಸ್ತ್ರ ಪ್ರಸಿದ್ಧಿಂ ಅಂದರೆ ಏನು? ಅನ್ಯಥಾ ಅನ್ಯ ಶಾಸ್ತ್ರಗಳು, ಅನ್ಯಥಾ ಅನ್ಯ ಶಾಸ್ತ್ರಗಳು. ಸುಮ್ಮನೆ ನಾವು ಅದಕ್ಕೆ ಅದೇನೇನೋ ಹೇಳ್ಕೋತ ಹೋಗಿ ಯಾಕೆ ಸುಮ್ಮನೆ? ಉಪನಿಷತ್ ಶಾಸ್ತ್ರಗಳನ್ನು ಹೊರತುಪಡಿಸಿ ಅನ್ಯ ಶಾಸ್ತ್ರಗಳು, ಪ್ರಸ್ಥಾನತ್ರಯ ಶಾಸ್ತ್ರನ ಹೊರತುಪಡಿಸಿ ಅನ್ಯ ಶಾಸ್ತ್ರಗಳು. ನಾವು ಗಲಾಟೆನೆ ಇಲ್ಲ, ಏನು ನಮಗೆ ಪ್ರಮಾಣ ಅಂದರೆ ಪ್ರಸ್ಥಾನತ್ರಯಗಳು ಪ್ರಮಾಣ ಅಷ್ಟೇ. ತಲೆಯಲ್ಲಿ ಒಣ ಗಲಾಟೆ ನಮಗಿಲ್ಲೇ ಇಲ್ಲ ಸಿದ್ಧಾಂತಿಗಳಿಗೆ. ನಮಗೇನಿದೆ ಅಂತಂದರೆ ಪ್ರಸ್ಥಾನತ್ರಯ ಹೊರತುಪಡಿಸಿ ಬಾಕಿ ಎಲ್ಲ ಶಾಸ್ತ್ರಗಳು ಅನ್ಯ ಶಾಸ್ತ್ರಗಳು. ಅದಕ್ಕೆ ಪರಶಾಸ್ತ್ರ ಪ್ರಸಿದ್ಧಿ. ಅನ್ಯ ಶಾಸ್ತ್ರಗಳು ಪ್ರಸಿದ್ಧಿ ಮಾಡಬಹುದು, ಅಜ ಎಂದರೂ ಮಾಡಬಹುದು, ಅಥವಾ ಅವನಿಗೆ ಜನ್ಮ ಇದೆ ಎಂದು ಅವತಾರಗಳನ್ನಾದರೂ ಸೇರಿಸಬಹುದು, ಅಥವಾ ಅವನು ಹುಟ್ಟೇ ಇಲ್ಲ ಅಂತಲೂ ಸ್ಪಷ್ಟವಾಗಿ ಹೇಳಬಹುದು. ಆದರೆ ಪಾರಮಾರ್ಥಿಕವಾಗಿ ಅವನಿಗೆ ಹುಟ್ಟುವಂಥದ್ದು ಇಲ್ಲ, ಪಾರಮಾರ್ಥಿಕವಾಗಿ ಅವನಿಗೆ ಹುಟ್ಟಿಗಿಲ್ಲ ಎನ್ನುವುದೂ ಇಲ್ಲ, ಹುಟ್ಟೂ ಇಲ್ಲ ಹುಟ್ಟು ಇಲ್ಲ ಎನ್ನುವುದೂ ಇಲ್ಲ. ಪಾರಮಾರ್ಥಿಕವಾಗಿ ನೀವು ಬಾಯ ಮುಚ್ಕೊಂಡು ಇದ್ದಾನೆ ಇಷ್ಟೇ ಹೇಳು, ಪಾರಾಗ್ಬಿಡ್ತೀಯ. ಹುಟ್ಟೇ ಇರಬೇಕು ಅಂತೇನಿಲ್ಲ. ಯಸ್ಮಾತ್ ಪರತಂತ್ರ ಅಭಿನಿಷ್ಪತ್ಯ ಪರಶಾಸ್ತ್ರ ಪ್ರಸಿದ್ಧಿಂ ಅಪೇಕ್ಷ್ಯ ಯಹ ಅಜಃ. ಆ ದೃಷ್ಟಿಯಿಂದ ಅವರು ಹೇಳಿದ್ದಾರೆ ಏನೆಂದು ಅಜಃ ಇತ್ಯುಕ್ತ. ಆ ಹೇಳಿಕೆ ಏನಿದೆಯೋ ಸಹ ಸಮೃದ್ಧಿಯ ಜಾಯತೆ. ಅದು ಹೇಗೆ, ಅದ್ರ ಹುಟ್ಟು ಹೇಗಿದೆ? ಸಮೃದ್ಧಿಯ ಅದ್ರ ಹುಟ್ಟಿದೆ. ಪಾರಮಾರ್ಥಿಕವಾಗಿ ಹುಟ್ಟಿಲ್ಲ, ಆದರೆ ಅವನು ಇದ್ದಾನೆ ಅಂತ ಶಾಸ್ತ್ರ ಹೇಳಿದ್ದೆ. ಆದರೆ ಆ ಇದ್ದಾನೆ ಅಂತ ಹೇಳೋದು ಹೇಳಿಕೆ ಏನದು? ಅದು ಸಮೃದ್ಧಿಯ ಜಾಯತೆ. ಪಾರಮಾರ್ಥಿಕವಾಗಿ ಹುಟ್ಟಿಲ್ಲ, ಆದರೆ ಇದ್ದಾನೆ ಅಂತ ಮುಂದೆ ಶಬ್ದ ಹಾಕ್ತಿರಲ್ಲ ನೀವು. ಅದು ಏನಾದ್ರೆ ಹೇಗಿದ್ದಾನೆ? ಸಮೃದ್ಧಿಯ ಜಾಯತೆ. ಅತಃ ಅಜಃ ಇತಿ ಯಮಪಿ ಕಲ್ಪನಾ ಪರಮಾರ್ಥ ವಿಷಯೇ ನೈವ ಕ್ರಮತೆ ಇತ್ಯರ್ಥಃ. ಆದ್ದರಿಂದ ಅಜ ಎನ್ನುವಂತಹ ಈ ಕಲ್ಪನಾ ಅಂತ ಏನಿದೆಯೋ, ಕಲ್ಪಿತ ಸಮೃದ್ಧಿಯದಲ್ಲ ಕಲ್ಪನಾ, ಅಜ ಎನ್ನುವಂತಹ ಈ ಕಲ್ಪನಾ ಏನಿದೆಯೋ ಇದು ಪಾರಮಾರ್ಥಿಕ ವಿಷಯದಲ್ಲಿ ಬರೋದಿಲ್ಲ. ಅಜಃ ಇತಿ ಇಯಮಪಿ ಕಲ್ಪನಾ ಪರಮಾರ್ಥ ವಿಷಯೇ ನೈವ, ಪಾರಮಾರ್ಥಿಕ ವಿಷಯದಲ್ಲಿ ಅದು ಬರೋದಿಲ್ಲ. ನೈವ ಕ್ರಮತೆ ಇತ್ಯರ್ಥ, ಆ ಪಾರಮಾರ್ಥಿಕ ಚಿಂತನೆಯಲ್ಲಿ ಅದು ಬರೋದಿಲ್ಲ. ಅಲ್ಟಿಮೇಟ್ಲಿ ಏನು ನೀವು ಹೇಳಲಿಕ್ಕೆ ಬಯಸ್ತೀರಿ? ನಾವು ಒಂದೇ ಶಬ್ದದಲ್ಲಿ ಹೇಳಿದರೆ ನಿಮಗೆ ಅರ್ಥ ಆಗಲಿಲ್ಲ, ಇಷ್ಟು ನೂರಾರು ಶಬ್ದ ಹೇಳಿದ್ವಿ, ನೂರಾರು ಶಬ್ದ ಹೇಳಿದ್ರೂ ಅರ್ಥ ಆಗಲಿಲ್ಲ, ಈಗ ಮತ್ತೆ ಒಂದೇ ಶಬ್ದ ಹೇಳ್ತೀವಿ. ಏನು? ಸಂಸಾರ ಇದು ಮಿಥ್ಯ. ಮುಗದೇ ಹೋಯಿತು. ಯಸ್ಮಾತ್ ಆಸನ್ ವಿಷಯ ತಸ್ಮಾತ್, ಇಷ್ಟರ ಮಟ್ಟಿಗೆ ವಿಷಯವು ಇರುವಾಗ, ಹೌದೋ, ಇಷ್ಟರ ಮಟ್ಟಿಗೆ ವಿಷಯವು ಇರುವಾಗ ಆದ್ದರಿಂದ ಅಸನ್, ಹಾಂ ಸಾರಿ, ಯಸ್ಮಾತ್ ಅಸನ್, ಅದೇ ಅಸತ್ ಎನ್ನುವ ಒರಿಜಿನಲ್ ಪಾಠವನ್ನು ಈ ಪ್ರಕಾರವಾಗಿ ತಿದ್ದುಕೊಂಡಿದ್ದಾರೆ. ರಾಜಕೀಯದವ್ರು ಹೇಳ್ತಾರೆ ಅಪೋಸಿಷನ್ ಪಾರ್ಟಿ ಇರಬೇಕು ಅಂತ ಹೇಳ್ತಾರೆ. ಅಪೋಸಿಷನ್ ಪಾರ್ಟಿ ಇರಬೇಕು. ಎಲ್ಲರೂ ರೂಲರ್ಸ್ ಆಗಿಬಿಟ್ರು ಅಂತಂದರೆ ಅಪೋಸಿಷನ್ ಯಾರು ಇಲ್ಲ ಅಂದ್ರೆ ಹಿಂಗಾಗ್ತಾವನು. ಹಿಂಗಾಗ್ತಾವ ಯಾಕಂತಂದರೆ ಇದು ಇದು ತಪ್ಪಾಗಿದೆ ಅಂತ ಹೇಳೋರು ಯಾರು ಅಪೋಸಿಷನ್ ಇಲ್ಲ. ಇವರೊಬ್ಬರನ್ನ ಬಿಟ್ಟರೆ ಅವರು ಅಸತ್ಯ ಹಾಕಿರಬೇಕು ಬೇಡ, ಅದನ್ನು ಅಸನ್ ಮಾಡ್ತೀವಿ. ಬೇಡ್ರಿ ಅದು ಮಾಡಬೇಡ್ರಿ ಅದು ಅಸತ್ಯ ಇರಲಿ ಅಂತ ಹೇಳೋರು ಬೇಕಲ್ಲ. ಅಪೋಸಿಷನ್ ಯಾರು ಇವತ್ತೂ ಇಲ್ಲ. ಇಂಥವು ಎಷ್ಟು ಆಗಿವೆ ಹಿಂದಕ್ಕೆ ತೆಗೆದು ನೋಡಿ ನೀವು ಫುಟ್ ನೋಟ್ ನೋಡಿದ್ರೆ ಎಷ್ಟು ಆಗಿವೆ ಇಂಥವು. ಈಗ ಅದಕ್ಕೆ ನಾ ಯಾಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗ್ರಿ, ಹೋಗ್ಲಿ ಬಿಡು. ಎಲ್ಲರೂ ಹೀಗೆ ಮಾಡಿದ್ರು ನಿಜ. ನೀವು ಅಸನ್ ನೋಡಬೇಡ್ರಿ, ಅಸತ್ ಒಂದ ನೋಡ್ರಿ, ಅಸತ್ ಒಂದ ನೋಡ್ರಿ, ಅಸನ್ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡಿದ ಕೂಡ ಶುರು ಆಗ್ತದೆ ಅಸನ್ ಯಾಕೆ ಬಂತು ಅಂತ ಶುರು ಆಗ್ತದೆ. ಅಸತ್ ಅಸತ್ ಅನ್ನೋ ಪಾಠವೇ ಸರಿ ಇದೆ ಅಂತ ತಿಳ್ಕೊಂಬೋಣ ಅಂತ. ಹಾಂ ಅದೇ ಅಸತ್ ವಿಷಯ, ಅದನ್ನು ಅಸನ್ ವಿಷಯ ಮಾಡಿ. ಅಸದ್ ವಿಷಯ ಅಂತ ಇಟ್ಟಿದ್ರೆ ಏನಾಗ್ತಿತ್ತು ಅಂತ ಮೈ ಅವ್ರು ಕೇಳ್ತಾರೆ. ಅಸದ್ ವಿಷಯ ಅಂತಲೇ ಹೇಗಿದೆ ಹಾಗೆ ಇಟ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಮೈ ಅವ್ರು ಯೋಗೀಶ್ ಅಂತಾರೆ. ಅದನ್ನು ಈ ರೀತಿ ಬದಲಿಸಿ ನಾವು ಬರೆದಿದ್ದಾದರೆ ಏನು ತಪ್ಪು ಮಾಡ್ದಂಗಾಗ್ಯದ ಅಂತ ಯೋಗೀಶ್ ಅಂತ. ನಾವು ಹಿಂಗೆ ಹಿಂಗೆ ನೋಡ್ಕೊತ ಕೊಡ್ತೇವೆ ಅಷ್ಟೇ. ಏನ್ರಿ ವಿಷಯವು ಯಸ್ಮಾತ್ ಅಸನ್ ವಿಷಯ, ಇಲ್ಲದೇ ಇರುವುದರ ವಿಷಯವು ಇಷ್ಟರ ಮಟ್ಟಿಗೆ ಇದ್ದರಿಂದ ಹಂಗೆ ಬರ್ಕೊಡ್ರಿ. ಆತ್ಮನ ಇಲ್ಲದಿರುವಿಕೆಯ ವಿಷಯವು ಇಷ್ಟರ ಮಟ್ಟಿಗೆ ಜಿಜ್ಞಾಸ ಮಾಡಿದ ನಂತರ ಆದ್ದರಿಂದ ತಸ್ಮಾತ್ ಯಸ್ಮಾತ್ ತಸ್ಮಾತ್ ವಿಷಯವು ಹೀಗೆ ಇರುವುದರಿಂದ ಅದು ಆದ್ದರಿಂದ ವಿಷಯವು ಹೀಗಿದೆ ಆದ್ದರಿಂದ ಹಾಗೆ ವಿಷಯವು ಹೀಗಿದೆ ಆದ್ದರಿಂದ ನಮಗೇನು ಹೇಳಬೇಕಾಗಿದೆ ಹೇಳಿ. ಅಭೂತಾಭಿನಿವೇಶೋಸ್ತಿ ದ್ವಯಂ ತತ್ರ ನ ವಿದ್ಯತೆ ದ್ವಯಾಭಾವಂ ಸ ಬುದ್ಧೈವ ನಿರ್ನಿಮಿತ್ತೋ ನ ಜಾಯತೆ. ಅಭೂತಾಭಿನಿವೇಶೋಸ್ತಿ ದ್ವಯಂ ತತ್ರ ನ ವಿದ್ಯತೆ ದ್ವಯಾಭಾವಂ ಸ ಬುದ್ಧೈವ ನಿರ್ನಿಮಿತ್ತೋ ನ ಜಾಯತೆ. ಅಭೂತ ಅಭಿನಿವೇಶ ಅಸ್ತಿ ದ್ವಯಂ ತತ್ರ ನ ವಿದ್ಯತೆ. ದ್ವಯಂ ಅಂದರೆ ದ್ವೈತ, ತತ್ರ ದ್ವೈತಂ ನ ವಿದ್ಯತೆ. ದ್ವಯ ಅಭಾವಂ ಸ ಬುದ್ಧ್ವಾ ಇವ, ಈ ದ್ವೈತ ಎನ್ನುವುದು ಇಲ್ಲ ಎನ್ನುವುದನ್ನು ತಿಳಿದಿದ್ದಾದರೆ ಸಂಸಾರಕ್ಕೆ ನಿಮಿತ್ತವಾಗಿರುವುದು ಅಲ್ಲಿ ಹೊರಟು ಹೋಗ್ತದೆ. ನಿರ್ನಿಮಿತ್ತ ಪುನಃ ನ ಜಾಯತೆ, ಮತ್ತೆ ಅದು ಹುಟ್ಟುವುದಿಲ್ಲ. ಅಭಿನಿವೇಶ ಅಂದರೆ ಮೊಂಡತನ, ಹಠಮಾರಿತನ. ಅಭಿನಿವೇಶ ಅಂದರೆ ಹಠಮಾರಿತನ. ಚಂದ. ದ್ವೈತಾನ ಇಲ್ಲ, ಆದರೂ ದ್ವೈತ ಇದೆ, ದ್ವೈತ ಇದೆ ಅಂತ ಅವ್ರಿಗೆ ದ್ವೈತ ಇಲ್ಲ ಅನ್ನೋದು ಗೊತ್ತಾಗಿದೆ. ನಾವು ಉಡುಪಿಯವರು ತಪ್ಪು ಮಾಡ್ತಾ ಇದ್ದೇವೆ ಅನ್ನೋದು ಗೊತ್ತಾಗಿದೆ. ಪಶ್ಯನ್ನ ಪಿಚನ ಪಶ್ಯತಿ ಮೂಢ ಉದರ ನಿಮಿತ್ತ ಬಹುಕೃತ. ಇಷ್ಟು ದಿವಸ ಆರತಿ ಮಾಡೇವಿ, ಇವತ್ತು ಮಾಡದೇ ಇದ್ರೆ ಹೆಂಗಾಗ್ತದೆ? ಹಠ ಹಠ ಮಾರಿತ ಅಭಿನಿವೇಶ ಅಂದ್ರೆ ಹಠ. ಸೊ ಅಭೂತ ಅಭಿನಿವೇಶ ಇಲ್ಲದೇ ಇರುವುದರಲ್ಲಿ, ಅಭೂತ ಅಂದರೆ ಇಲ್ಲದೇ ಇರೋದು, ಅಭೂತ ಇಲ್ಲದೇ ಇರುವುದರಲ್ಲಿ ಅಭಿನಿವೇಶ ಇದೆ ಎನ್ನುವ ಹಠ. ವಾಸ್ತವಿಕವಾಗಿಲ್ಲ. ರಜ್ಜು ಸರ್ಪ ಸೀಮಿತ ಉದಾಹರಣೆ ಸೀಮಿತಗೊಳಿಸಬೇಕು. ರಜ್ಜು ಸರ್ಪ ಇಲ್ಲದೇ ಇರುವ ಸರ್ಪ ಅದ್ಯಾಕಾದೀತು? ಅದು ಹಠ. ಬ್ಯಾಟ್ರಿ ತಂದು ತೋರಿಸ್ರಿ, ಕೈ ಮುಟ್ಟಿ ತೋರಿಸ್ರಿ, ಹೊಡೆದು ತೋರಿಸ್ರಿ, ಬಡದು ತೋರಿಸ್ರಿ, ಸತ್ತದ ಅಂತ ಅನುಭವಿಸಿ ನೀವು ಅದು ಸತ್ತದ ಅಂತ ನೀವು ಅನುಭವಿಸಿ ಅವನ ಕಣ್ಣೆದುರಿಗೆ ತೋರಿಸಿದ್ರು ಕೂಡ ಅದ್ಯಾಕಾದೀತು? ಇದೆ, ಇದು ಅಭಿನಿವೇಶ. ವಾಸ್ತವಿಕ ಅನ್ನೋದು ಇಲ್ಲೇ ಇಲ್ಲ. ಈ ಪ್ರಕಾರವಾಗಿ ದ್ವೈತ ಅಭಾವವನ್ನು ನಾವು ಕಂಡುಕೊಂಡ್ರೆ ಅಕಸ್ಮಾತ್ ಅವನಿಗೆ ಅವನೇನು ಹಠ ಮಾಡಿಕೊತಾನೆ, ಅವನು ತನ್ನ ಹಠ ಬಿಟ್ಟು ಇಲ್ಲಿ ದ್ವೈತ ಇಲ್ಲವೇ ಇಲ್ಲ ಅಂತ ಅವನು ಸ್ಪಷ್ಟ ಮಾಡಿಕೊಂಡಿದ್ದೇ ಆದರೆ ಅಭಿನಿವೇಶ, ಆವಾಗ ಅವನೇನು ಮಾಡ್ತಾನೆ, ತನ್ನ ಅಭಿನಿವೇಶವನ್ನು ಕಳ್ಕೋತಾನೆ. ಕಳ್ಕೊಂಡು ಅವನಿಗೆ ಹುಟ್ಟಲಿಕ್ಕೆ ಕಾರಣಗಳೇ ಇಲ್ಲ. ಈಗ ಆತ್ಮನಿಗೆ ಹುಟ್ಟಿಗೆ ಬೇರೆ ಯಾವ ಕಾರಣಗಳೂ ಇಲ್ಲ. ದ್ವೈತ ಇದ್ದರೆ ಹುಟ್ಟುತ್ತಿದ್ದ, ದ್ವೈತ ಎಲ್ಲ ಅವನು ಹುಟ್ಟಿಗೆ ಕಾರಣ ಇಲ್ಲ. ಆದ್ದರಿಂದ ಅವನು ಹುಟ್ಟುರಹಿತನಾಗುತ್ತಾನೆ. ಯಾರು ತಿಳಿಬೇಕು ಇದು ದ್ವೈತ ಇಲ್ಲ, ಇಲ್ಲಿ ಇಲ್ಲಿ ಯಾವುದೂ ದ್ವೈತ ಇಲ್ಲ, ಇಲ್ಲಿ ಯಾವುದೂ ಕಲ್ಪನಾ ಇಲ್ಲ, ಇಲ್ಲಿ ಪಾರಮಾರ್ಥಿಕವಾಗಿ ಹಾವುಗಳಿಗೂ ಅಸ್ತಿತ್ವ ಇಲ್ಲ. ನಾವೇನು ಈ ಇಷ್ಟು ವರ್ಷ ಕೇಳಿದ್ದೀವಿ, ಇಷ್ಟೆಲ್ಲ ಕಥೆಯನ್ನು ಕೇಳಿದ್ದೀವಿ, ಇಷ್ಟೆಲ್ಲ ಸಾಧನೆ ಮಾಡಿದ್ದೀವಿ, ಇವು ಯಾವುಗಳಿಗೂ ಕೂಡ ಪಾರಮಾರ್ಥಿಕ ಅಸ್ತಿತ್ವ ಇಲ್ಲ. ಅದನ್ನ ದ್ವೈತವೇ ಇಲ್ಲ, ದ್ವೈತವೇ ಇಲ್ಲ ಅನ್ನೋದು ಯಾರಿಗೆ ಸ್ಪಷ್ಟವಾಗಿದೆಯೋ ಅವರು ಪುನಃ ಹುಟ್ಟೋದಿಲ್ಲ. ಹುಟ್ಟಲಿಕ್ಕೇನು ಬೇಕು? ದ್ವೈತ ಬೇಕು. ದ್ವೈತ ಏಕಿರ್ತದೆ? ಅಜ್ಞಾನದಿಂದಾಗಿರ್ತದೆ. ಇವನು ಉಪನಿಷತ್ತು ಉಪದೇಶದಿಂದಾಗಿ ಜ್ಞಾನವನ್ನು ಹೊಂತಾನೆ. ಏನು ಜ್ಞಾನವನ್ನು ಹೊಂತಾನೆ? ಇಲ್ಲಿ ಯಾವುದೇ ಪ್ರಕಾರವಾದ ದ್ವೈತಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಅವನು ಜನ್ಮರಹಿತನಾಗುತ್ತಾನೆ, ಹುಟ್ಟುರಹಿತನ. ಆ ತಿಳಿದವರೂ ಆತ್ಮರಹಿತ ಹುಟ್ಟುರಹಿತರಾಗ್ತಾರೆ, ಆತ್ಮನೂ ಹುಟ್ಟುರಹಿತನೇ ಆಗಿದ್ದಾನೆ ಅನ್ನುವುದು ಅವರಿಗೆ ಸ್ಪಷ್ಟವಾಗ್ತದೆ. ಭಾಷ್ಯ ಅಸತಿ ಅಭೂತೇ ದ್ವೈತೇ ಅಭಿನಿವೇಶ ಅಸ್ತಿ ಕೇವಲಂ. ಅಸತಿ ಅಭೂತೇ ದ್ವೈತೇ, ಎಂತಹ ದ್ವೈತ ಇದು? ಅಸತಿ ಅಭೂತೇ ದ್ವೈತೇ, ಇಲ್ಲವೇ ಇಲ್ಲವಾದಂತಹ ದ್ವೈತದಲ್ಲಿ, ಇಲ್ಲವೇ ಇಲ್ಲವಾದಂತಹ ದ್ವೈತದಲ್ಲಿ ಇವರಿಗೆ ಹಠ. ಏನು ಹಠ ಹೇಳ್ರಿ? ಅಭಿನಿವೇಶ ಅಸ್ತಿ. ಬರೀ ಹಠ ಒಂದೇ ಇದೆ ಅವರಿಗೆ. ಅದ್ಯಾಕಾದೀತು? ದ್ವೈತ ಇದೆ. ಅದ್ಯಾಕಾದೀತು? ದ್ವೈತ ಇದೆ. ಅದ್ಯಾಕಾದೀತು? ದ್ವೈತ ಇದೆ. ದ್ವೈತ ಇದೆ ಎನ್ನುವ ಹಠದಲ್ಲಿಯೇ ದ್ವೈತ ಇದೆ. ಅಸತಿ ಅಭೂತೇ ದ್ವೈತೇ ಅಭಿನಿವೇಶ ಕೇವಲಂ ಅಸ್ತಿ. ಅಲ್ಲಿ ಏನಿದೆ? ಇದೆ ಎನ್ನುವ ಹಠ ಮಾತ್ರ ಇದೆ. ವಾಸ್ತವಿಕವಾಗಿ ಮಿಥ್ಯಾ ಅಭಿನಿವೇಶ ಮಾತ್ರ ಅಲ್ಲ, ಅಭಿನಿವೇಶ ಅಭಿನಿವೇಶ ಆಗ್ರಹ ಮಾತ್ರ ದ್ವಯಂ ತತ್ರ ನ ವಿದ್ಯತೆ. ಅಲ್ಲಿ ಅಭಿನಿವೇಶ ಅನ್ನೋದು ಆಗ್ರಹ ಮಾತ್ರ, ಹಠ ಇರ್ತದಷ್ಟೇ. ದ್ವೈತ ಇದೆ ಅನ್ನೋ ಹಠ ಇರ್ತದೆ, ವಾಸ್ತವಿಕವಾಗಿ ದ್ವಯಂ ತತ್ರ ನ ವಿದ್ಯತೆ, ಅಲ್ಲಿ ದ್ವೈತ ಎನ್ನೋದು ಇಲ್ಲ. ಆತ್ಮನಲ್ಲಿ ದ್ವೈತ ಎನ್ನೋದಿಲ್ಲ, ಸಿದ್ಧಾಂತದಲ್ಲಿ ದ್ವೈತ ಅನ್ನೋದಿಲ್ಲ, ಹೌದು ಸ್ವರೂಪದಲ್ಲಿ ದ್ವೈತ ಅನ್ನೋದಿಲ್ಲ. ಅರಿವಿನಲ್ಲಿ ದ್ವೈತ ಎನ್ನೋದಿಲ್ಲ, ಎಚ್ಚರದಲ್ಲಿ ದ್ವೈತ ಎನ್ನೋದಿಲ್ಲ, ಚೈತನ್ಯದಲ್ಲಿ ದ್ವೈತ ಎನ್ನೋದಿಲ್ಲ, ಸತ್ಯದಲ್ಲಿ ದ್ವೈತ ಅನ್ನೋದಿಲ್ಲ. ಕಲ್ಪನಾ ಮಾಡಿಕೊಡ್ರಿ, ಸತ್ಯದಲ್ಲಿ ದ್ವೈತ ಅನ್ನೋದು ಇದೆ ಅಂತ ತಿಳ್ಕೊಡ್ರಿ, ಅವ್ ಹೆಂಗೆ ಹೇಳ್ತೀರಿ? ದ್ವೈತದಲ್ಲಿ ಸತ್ಯ ಇದೆ, ಸಾರಿ ಸತ್ಯದಲ್ಲಿ ದ್ವೈತ ಇದೆ ಅಂತ ತಿಳ್ಕೊಡ್ರಿ, ಹೆಂಗೆ ಹೇಳೋಣ? ಸತ್ಯದಲ್ಲಿ ದ್ವೈತ ಇದೆ, ಉಡುಪಿ ಫಿಲಾಸಫಿ, ಸತ್ಯದಲ್ಲಿ ದ್ವೈತ ಇದೆ, ಇದನ್ನು ಹೆಂಗೆ ಹೇಳ್ತೀರಿ? ಅದೇ ಹೆಂಗೆ ಹೇಳ್ತೀರಾ? ವೈಕುಂಠ ಸತ್ಯ, ಮರ್ತ್ಯಲೋಕದ ಸತ್ಯ, ಇಷ್ಟು ತಾನೇ ಹೇಳಲಿಕ್ಕೆ ಸಾಧ್ಯ. ಜೀವ ಸತ್ಯ, ಪರಮಾತ್ಮ ಸತ್ಯ, ಹಿಂಗೆ ಹೇಳ್ಕೋ ತಿಳ್ಕೋತ ಇಷ್ಟು ವರ್ಷ ಕಳೆದಾರ ನೋಡು, ಇದನ್ನೇ ಹೇಳ್ಕೋ ತಿಳ್ಕೋತ ಕಳೆದಾರೆ. ಅಲ್ಲ, ಭಾಳ ಒಳ್ಳೇದು ಮಾಡಿದ್ರು, ನಮಗೆ ಆಹಾರ ವ್ಯಂಜನ ಇದ್ದಂಗೆ. ಕ್ಲಾರಿಟಿ ಇಲ್ಲಮ್ಮ, ನಿಮ್ ಧಾರವಾಡದಲ್ಲಿ ಏನು ಹೆಸರು ಕೊಟ್ಟು ಮಳಗಿ, ಮಳಗಿ ಆಚಾರ್ಯರು ಅಂತ ಧಾರವಾಡದಲ್ಲಿ ಫೇಮಸ್ ದ್ವೈತಿ ಮಳಗಿ. ಇನ್ನು ಮುಂದೆ ಏನೇ ಇದ್ದು ಸಿದ್ಧ ಪಟ್ಟ ಫೋನ್ ಮಾಡಿರಿ, ಅವ್ರು ನಿಮ್ಗೆ ಕ್ಲಿಯರ್ ಮಾಡ್ತಾರೆ. ಮೊನ್ನೆ ಬಂದಿದ್ರು ಅವರು ಅಲ್ಲಿ ಬೆಳಗಿನ ನಾನು ಉಪನ್ಯಾಸಕ್ಕೆ ಬಂದಿದ್ರು, ಅವರು ಅವರು ಒಬ್ಬ ಸ್ಪೀಕರ್, ಅವ್ರು 25 ನಿಮಿಷ, ನಾನು 25 ನಿಮಿಷ, ಇನ್ನೊಬ್ಬ ಸ್ವಾಮೀಜಿ 25 ನಿಮಿಷ, 3 ಜನ. ಸೊ ಅವ್ರು ಬಂದಿದ್ದರು. ಐ ಫೌಂಡ್ ಹಿಮ್ ಟು ಬಿ ವೆರಿ ನೈಸ್ ಪರ್ಸನ್, ಗ್ರೇಟ್ ಪಂಡಿತ, ಗ್ರೇಟ್ ಆಚಾರ್ಯ, ಮಳಿಗೆ ಆಚಾರ್ಯ ಪ್ರಸಿದ್ಧ. ನಾ ಬರೀ ಪೇಪರ್ನ ಓದಿ ನೋಡಿದ್ದೆ ಅಷ್ಟೇ ಅವ್ರ ಬಗ್ಗೆ. ಗುಡ್ ಆಚಾರ್ಯ. ಸೊ ದ್ವೈತ ವಿಷಯದಲ್ಲಿ ಏನಾದರೂ ಸಂಶಯ ಇದ್ದರೆ ಪಟ್ ಅಂತ ಫೋನ್ ಮಾಡಿಬಿಡೋದು. ಏನು ದ್ವೈತ ಸ್ಪಷ್ಟ ಮಾಡ್ತಾರೆ, ಅದ್ವೈತ ವಿಚಾರ ಬಂದಾಗ ಮಾತಾಡ್ತಾರೆ, ಅದನ್ನು ಹಿಂಗೆ ಹಿಂಗೆ ಮಾತಾಡ್ತಾರೆ. ಓಕೆ, ಭಾಷೆ ಕಂಟಿನ್ಯೂ ಮಾಡೋಣ. ಮಿಥ್ಯಾ ಅಭಿನಿವೇಶ ಮಾತ್ರಂ ಚ ಜನ್ಮನಃ ಕಾರಣಂ ಯಸ್ಮಾತ್. ಆಫ್ಟರ್ ಆಲ್ ಜನ್ಮ ಅನ್ನೋದೇನಪ್ಪ, ಆಫ್ಟರ್ ಆಲ್ ಜನ್ಮ ಅನ್ನೋದೇನು? ಮಿಥ್ಯಾ ಅಭಿನಿವೇಶ ಮಾತ್ರಂ ಚ, ಇದು ತೋರಿ ಅಡುಗುವ ಸತ್ಯವನ್ನೇ ಹಠ ಮಾಡಿ ಇಟ್ಕೊಂಡಿರ್ತಾರೆ. ತೋರಿ ಅಡಗುವ ಸತ್ಯವನ್ನು ವಾಸ್ತವಿಕ ಸತ್ಯ ಅಂತಲೇ, ಪಾರಮಾರ್ಥಿಕ ಸತ್ಯ ಅಂತಲೇ ಇಟ್ಕೋತಾರೆ. ಆವಾಗದೇನಾಗ್ತದೆ? ಜನ್ಮನಃ ಕಾರಣಂ, ಜನ್ಮಕ್ಕೆ ಕಾರಣವಾಗ್ತದೆ. ಮನುಷ್ಯನ ಜನ್ಮಕ್ಕೆ ಕಾರಣ ಏನು ಅಂದರೆ, ಜನ್ಮ ಜನ್ಮಾಂತರದಿಂದ ಇದೆಲ್ಲವೂ ಇದೆ, ಇದೆಲ್ಲವೂ ಇದೆ ಅಂತ ನಾವೇನು ಹಠ ಮಾಡ್ತಾ ಬಂದಿದ್ದೀವಿ ಅವುಗಳಲ್ಲಿಯ ಮೋಹದಿಂದಾಗಿ. ಆ ಇದೆ ಎನ್ನುವುದೇ ಜನ್ಮಕ್ಕೆ ಕಾರಣ. ಹಾಗಾದ್ರೆ ಏನು ಮಾಡಬೇಕೀಗ? ತಸ್ಮಾತ್ ದ್ವಯ ಅಭಾವಂ. ಅದರಿಂದ ದ್ವೈತದ ಅಭಾವವನ್ನು ಒಪ್ಕೋಬೇಕು. ಸುಲಭನಾ? ಅದು ಅದು ರೈಟ್ ಅಂಡರ್ ದಿ ಉಡುಪಿ ನೋಸ್. ಅಷ್ಟು ಸುಲಭನಾ ಒಪ್ಕೊಂಬೋದು? ದ್ವೈತ ಅಭಾವ ಆಗೋದು ಬಹಳ ಕಷ್ಟ ಸಮಯ. ತಸ್ಮಾತ್ ದ್ವೈತ ಅಭಾವಂ ಬುದ್ಧ್ವಾ, ಚೆನ್ನಾಗಿ ತಿಳ್ಕೋಬೇಕು. ಆಮೇಲೆ ಏನು ಮಾಡಬೇಕು? ದ್ವೈತ ಅಭಾವ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪೇ ನಿಮಿತ್ತ ಇಲ್ಲ, ನಿರ್ನಿಮಿತ್ತ ನಿವೃತ್ತ ನಿವೃತ್ತ ಮಿಥ್ಯಾ ದ್ವಯ ಅಭಿನಿವೇಶ ಯಹ ಸಹ ನ ಜಾಯತೆ. ಆ ಕ್ಷಣವೇ ದ್ವೈತ ಇಲ್ಲ ಅನ್ನುವುದನ್ನು ಅರಿತುಕೊಂಡ ಮಾತ್ರ, ಅರಿತುಕೊಂಡ ಕ್ಷಣದಲ್ಲಿಯೇ ನಿಮಿತ್ತವು ಹೊರಟೋಗ್ತದೆ. ಏನಕ್ಕೆ ನಿಮಿತ್ತ? ಜನ್ಮಕ್ಕೆ ನಿಮಿತ್ತ. ನಮ್ಮೆಲ್ಲರ ಜನ್ಮಕ್ಕೆ ನಿಮಿತ್ತ ಏನು? ದ್ವೈತ. ದ್ವೈತ ಅನ್ನೋದೇ ಇಲ್ಲ. ದ್ವೈತ ಅನ್ನುವುದು ಇಲ್ಲವೇ ಇಲ್ಲ. ಏನಿದೆಯೋ ಕೇವಲ ಬ್ರಹ್ಮ ಮಾತ್ರ, ಅರ್ಥಾತ್ ಅದ್ವೈತವೊಂದೇ ಇರೋದು. ದ್ವಯ ಅಭಾವಂ ಬುದ್ಧ್ವಾ ನಿರ್ನಿಮಿತ್ತ ನಿಮಿತ್ತ ಹೊರಟೋಯ್ತು. ಅದಕ್ಕೆ ಹೇಳ್ತಾರೆ ನಿವೃತ್ತ ಮಿಥ್ಯಾ ದ್ವಯ ಅಭಿನಿವೇಶ. ಮಿಥ್ಯಾ ದ್ವಯ ಅಭಿನಿವೇಶ. ದ್ವಯ ಅಂದರೆ ದ್ವೈತ, ದ್ವೈತ ಅಭಿನಿವೇಶ, ದ್ವೈತ ಎನ್ನುವ ಹಠ ಅದು ಮಿಥ್ಯಾದ್ವೈತ ಅನ್ನುವಂತಹ ಹಠ ಏನಿದೆಯೋ ಅದು ಹೊರಟೋಯಿತು. ನಿವೃತ್ತಂ ನಿವೃತ್ತ ಮಿಥ್ಯಾದ್ವಯ ಅಭಿನಿವೇಶ. ಯಾರು ಈ ಪ್ರಕಾರವಾಗಿ ಈ ಭ್ರಾಂತಿ ದ್ವೈತ ಮಿಥ್ಯಾದ್ವೈತ ಅದರ ಸತ್ಯಾಸತ್ಯತೆಗಳನ್ನು ಗುರುತಿಸ್ತಾರೋ, ನಿವೃತ್ತ ಮಿಥ್ಯಾದ್ವಯ ಅಭಿನಿವೇಶ ಯಹ ಸಹ ಅವರು ಸ್ವತಃ ನ ಜಾಯತೆ, ಅವರು ಹುಟ್ಟೋದಿಲ್ಲ ಮತ್ತೆ ಹುಟ್ಟೋದಿಲ್ಲ. ಯದಾ ನ ಲಭತೆ ಹೇತೂನ್ ಉತ್ತಮಾಧಮ ಮಧ್ಯಮಾನ್ ತದಾ ನ ಜಾಯತೆ ಚಿತ್ತಂ ಹೇತ್ವಭಾವೇ ಫಲಂ ಕುತಃ. ಯದಾ ನ ಲಭತೆ ಹೇತೂನ್ ಹೇತೂನ್ ಯದಾ ನ ಲಭತೆ ಹೇತೂನ್ ಉತ್ತಮಾಧಮ ಮಧ್ಯಮಾನ್ ತದಾ ನ ಜಾಯತೆ ಚಿತ್ತಂ ಹೇತ್ವಭಾವೇ ಫಲಂ ಕುತಃ. ಉತ್ತಮ ಅಧಮ ಮಧ್ಯಮ ಅನ್ನುವ ಕಾರಣಗಳು, ಈ ಕಾರಣಗಳು ಇರೋ ತನಕ ಹುಟ್ಟು ಸಾವು ಹುಟ್ಟು ಸಾವು ಇರ್ತವೆ. ಈ ಕಾರಣಗಳೇ ಯದಾ ನ ಲಭತೆ ಹೇತು, ಈ ಕಾರಣಗಳು ಯಾವಾಗ ಲಭ್ಯ ಇಲ್ಲವೋ ಆವಾಗ ತದಾ ನ ಜಾಯತೆ ಚಿತ್ತಂ, ಆವಾಗ ಚಿತ್ತವು ಹುಟ್ಟೋದಿಲ್ಲ ಅಲುಗಾಡೋದಿಲ್ಲ. ಆದ್ದರಿಂದ ಚಿತ್ತವೇ ಅಲುಗಾಡದೇ ಇದ್ದಾಗ ಇನ್ನು ಅಲುಗಾಟ ಅನ್ನೋದೇ ಸಂಸಾರ ಸಮೃದ್ಧಿ. ಅಲುಗಾಡೋದಿಲ್ಲ ಅಂದಮೇಲೆ ಸಮೃದ್ಧಿ ಎಲ್ಲಿದೆ, ಸಂಸಾರ ಎಲ್ಲಿದೆ? ಅಪಿಯರ್ಸ್ ಟು ಬಿ ವೆರಿ ಥೆರಾಟಿಕಲ್, ಬಟ್ ಸತ್ಯ ಅದು ಇರೋದು ಹಾಗಿದೆ ಅದು. ಏಕೆಂದರೆ ನೀವು ಪ್ರಾಕ್ಟಿಕಲು ಥೆರಾಟಿಕಲ್ಲು ಭೌತಿಕವಾಗಿ ಲೆಕ್ಕ ಹಾಕ್ಲಿಕ್ಕೆ ಹೋಗ್ತೀರ. ಪ್ರಾಕ್ಟಿಕಲು ಥೆರಾಟಿಕಲು ವೇದಾಂತದಲ್ಲಿ ವಿವೇಕದಿಂದ ಲೆಕ್ಕಾಚಾರ ಹಾಕ್ತದೆ. ನೀವು ವಿವೇಕದಿಂದ ಲೆಕ್ಕಾಚಾರ ಹಾಕಿದರೆ ನಿಮಗೆ ದಡ ಮುಟ್ತೀರಿ. ನಾವು ಭೌತಿಕವಾಗಿ ಲೆಕ್ಕಾಚಾರ ಹಾಕ್ಲಿಕ್ಕೆ ಹೋದರೆ ದಡನ ಮುಟ್ಟೋದಿಲ್ಲ. ಇಂಪ್ರಾಕ್ಟಿಕಲ್ ಇಂಪ್ರಾಕ್ಟಿಕಲ್ ಅನ್ನಿಸ್ತದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸ. ಜೈ ಶ್ರೀ ದಯಾನಂದ ಜೀ. ನಾರಾಯಣ ನಾರಾಯಣ.